ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಏ, ನೆಕ್ಸ್ಟ್ ವೀಕ್ ಶಾರ್ಟ್ ಟ್ರಿಪ್ ಹೋಗಣವಾ? ಹೇಗಿದ್ರು 2 ಡೋಸ್ ವ್ಯಾಕ್ಸಿನ್ ಆಗಿದೆ, ಇನ್ಯಾಕೆ ಭಯ? ಹೌದಮ್ಮ, ನಿನಗೆ ನನಗೆ ಏನು ಆಗದೆ ಇರಬಹುದು, ಆದ್ರೆ ಇನ್ನು ವ್ಯಾಕ್ಸಿನ್ ತಗೊಳ್ದೆ ಇರೋರ್ ಗತಿ ಏನು, ಅವ್ರ ಬಗ್ಗೆ ಯೋಚಿಸು. ಓ, ಹಾಗಿದ್ರೆ ಟ್ರಿಪ್ ಕ್ಯಾನ್ಸಲ್. ಇನ್ 2 ದಿನಾನು ಯಾರ್ಯಾರು ವ್ಯಾಕ್ಸಿನ್ ಹಾಕಿಲ್ವೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ವ್ಯಾಕ್ಸಿನ್ ಹಾಕ್ಸೋಣ, ಏನಂತೀಯ? ಶಬಾಷ್, ಇದಪ್ಪ ಜಾಣ್ತನ ಅಂದ್ರೆ. ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಅನವಶ್ಯಕವಾಗಿ ಹೊರಗೆ ಸುತ್ತಾಡಬೇಡಿ. ಸೋಂಕಿನ ಬಗ್ಗೆ ಜಾಗೃತಿಯಿಂದಿರಿ. ಎಲ್ಲರನ್ನು ಲಸಿಕೆ ಪಡೆಯುವಂತೆ ಪ್ರೇರೇಪಿಸಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಯಾಕೋ 2 ದಿನದಿಂದ ಮೈಕೈ ನೋವು, ಸ್ವಲ್ಪ ನೆಗಡಿ ಜ್ವರನು ಇದ್ದಂಗಿದೆ. ಇದಕ್ಕೇನಾದ್ರೂ ಮಾತ್ರೆ ಕೊಡ್ರಿ. ಇದೆಲ್ಲ ಕೋವಿಡ್ ಲಕ್ಷಣದಾಗಿದೆ. ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ, ಕೋವಿಡ್ ಟೆಸ್ಟ್ ಮಾಡಿಸಿ. ನೀವ್ ಯಾಕ್ರಿ ಎದುರಿಸ್ತೀರಾ? ಇದೆಲ್ಲ 1-2 ದಿನ ಇದ್ದೋಗುತ್ತೆ ಬಿಡಿ. ನಿಮ್ಗೇನು ಆಗದೆ ಇರ್ಬೋದು, ಆದ್ರೆ ನಿಮ್ ಸುತ್ತಮುತ್ತ ಇರುವಂತಹ ಮಕ್ಕಳು, ವಯಸ್ಸಾದವ್ರ ಬಗ್ಗೆನೂ ಸ್ವಲ್ಪ ಕಾಳಜಿ ಇರಬೇಕು. ಕೋವಿಡ್ ನ ಯಾವುದೇ ಲಕ್ಷಣ ಇದ್ದರೂ ಸ್ವಯಂ ಚಿಕಿತ್ಸೆ ಮಾಡದಿರಿ. ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಜಾಗೃತಿಯಿಂದಿರಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ, ಲಸಿಕೆ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇನ್ನು ಮುಂದೆ ಕೇಳಿ, ಪರಿಸ್ಥಿತಿಗೆ ಅನುಗುಣವಾಗಿ ಕೃಷಿಯಲ್ಲಿ ಬದಲಾವಣೆ. ಈ ಕುರಿತು ಭದ್ರಾವತಿ ತಾಲೂಕು ಕಾಗೇಕೋಡಮಗ್ಗೆಯ ನೀರು ಬಳಕೆದಾರರ ಸಂಘದ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರೊಡನೆ ಸಂದರ್ಶನ. ನಮಸ್ಕಾರ ಕೃಷ್ಣಮೂರ್ತಿಗಳೇ. ನಮಸ್ತೆ ಸರ್. ತಾವು ಭದ್ರಾವತಿ ತಾಲೂಕು ಕಾಗೇಕೋಡ್ ಮಗ್ಗಿಯ ನೀರು ಬಳಕೆದಾರ ಸಂಘದ ಅಧ್ಯಕ್ಷರು, ಜೊತೆಗೆ ಪ್ರಗತಿಪರ ಕೃಷಿಕರು. ಹೌದು, ನಿಮ್ಮ ಈ ಭಾಗದಲ್ಲಿ ಭತ್ತ ಬೆಳೆದ್ ಬಿಟ್ಬಿಟ್ರು ಕೃಷ್ಣಮೂರ್ತಿಗಳ, ಎಲ್ಲ ತೋಟ ಹಾಕ್ಬಿಟ್ಟಿದೆ, ತುಂಬಾ ಕಮ್ಮಿ ಆಗಿದೆ. ಒಂದ್ ಕಾಲದಲ್ಲಿ ನೀರಾವರಿಯ ಜಾಗದಲ್ಲಿ ಬೆಳೆದಂತಹ ಭತ್ತ ಅಂತ ಹೇಳಂತಂದ್ರೆ ಅಕ್ಕಿಗೆ ಅಷ್ಟೊಂದು ಬೆಲೆ ಬೇಡಿಕೆ ಇತ್ತು, ಯಾಕೆ ಹೀಗ ಆಗ್ಬಿಡ್ತಲ್ಲ ಸರ್? ಮುಖ್ಯ ಉದಾಹರಣೆ ಅಂದ್ರೆ ರೈತರಿಗೆ ಸರಿಯಾದ ರೇಟ್ ಸಿಗ್ತಾ ಇಲ್ಲ ಸರ್, ಭತ್ತಕ್ಕೆ. ಮತ್ತೆ ಕೂಲಿ ಕಾರ್ಮಿಕರ ನಿರ್ವಹಣೆ ಸಮಸ್ಯೆ ಬಹಳ ಅಂದ್ರೆ ಬಹಳ ಇದೆ ಸರ್. ಇವೆರಡು ಇದರಿಂದ ಎಲ್ಲ ಏನ್ ಮಾಡಿದ್ರು ಅಡಿಕೆ ಕಡೆ ಹೋಗ್ತಾರೆ ಸರ್. ಅದು ಕಮರ್ಷಿಯಲ್ ಕ್ರಾಪ್ ಆಯ್ತಲ್ಲ, ಸ್ವಲ್ಪ ಅಡಿಕೆ ಕಡೆ ತೋರಿಸಿದ್ರು. ಇವಾಗ 1 ಎಕರೆ ಇರೋ ರೈತರು ಏನ್ ಮಾಡ್ತಿದ್ದಾರೆ, ಅಡಿಕೆ ಹಚ್ಚಿಬಿಟ್ಟಿದ್ದು ಆರಾಮಾಗಿದ್ದಾರೆ. ಅದೇ ದೊಡ್ಡ ಸಮಸ್ಯೆ ಆಗಿರೋದು ಸರ್, ಮೇನ್ ಪ್ರಾಬ್ಲಮ್ ಆಗಿರೋದು ಅದು. ಮತ್ತೆ ಮುಂಚೆ ನಮ್ಮ ಪ್ರಕಾಶರು, ನಮ್ಮ ಸ್ನೇಹಿತರು ಹೇಳ್ದಂಗೆ, ನನಗೆ ತಿಳಿದ ಮಟ್ಟಿಗೆ 80-90 ಭತ್ತಕ್ಕೆ ಕ್ವಿಂಟಾಲ್ಗೆ 1,600-1,800 ಹೋಗಿತ್ತು ಸರ್. ಈವಾಗ ಅಟ್ ಪ್ರೆಸೆಂಟು 1,600-1,700 ಇದೆ. ಒಂದು ಸೆಕೆಂಡ್ ಏನಾಗಿದೆ ಅಂದ್ರೆ, ಕೂಲಿ ಕಾರ್ಮಿಕರ ರೇಟ್ ಆವಾಗ ಬರೀ 50 ರೂಪಾಯಿ ಕೊಡ್ತಿದ್ವಿ, ಇವತ್ತು 150-200 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾ ಇದ್ವಿ. ಗಂಡಸರಿಗೆ ಆವಾಗ 100 ರೂಪಾಯಿ ಕೊಡ್ತಿದ್ವಿ, ಇವಾಗ 400 ರೂಪಾಯಿ ಕೊಡ್ತಾ ಇದ್ವಿ ಸರ್. ಮತ್ತೆ ಗೊಬ್ಬರ ಆವಾಗ 300-400 ರೂಪಾಯಿ ಇತ್ತು ಸರ್, ಒಂದು 50 ಕೆಜಿ ಬ್ಯಾಗ್ಗೆ. ಇವತ್ತು 1,200-300 ಹೋಗಿದೆ ಸರ್. ಈ ಡಿಫ್ರೆನ್ಸ್ ಎಲ್ಲ ತಗೊಂಡ್ರೆ, ಭತ್ತ ಮಾಡಿದ್ರೆ ರೈತರಿಗೆ ಎಲ್ಲ ಲೆಕ್ಕ ಹಾಕಿದ್ರೆ ಸರ್, ಮೊನ್ನೆ ಒಂದು ಉದಾಹರಣೆ ಕೊಡ್ತೀನಿ ಸರ್ ನಿಮಗೆ. ನಮ್ಮ ಸ್ಮೆಕ್ನವ್ರು ಏನ್ ಮಾಡಿದ್ರು, ಸ್ತ್ರೀ ಪದ್ಧತಿ ಅಂತ ತಂದ್ರು. ನಮ್ದು ಒಂದು 28 ಎಕರೆ ಜಮೀನಿದೆ ಸರ್, ಅದರಲ್ಲಿ ಒಂದು 22 ಎಕರೆ ಅಡಿಕೆ ತೋಟ ಮಾಡಿದ್ದೀನಿ, ಒಂದು 3 ಎಕರೆ ತೆಂಗಿದೆ, ಒಂದು 6 ಎಕರೆ ಬೀಳ್ಬಿಟ್ಟಿದ್ದೀನಿ ಸರ್. ಅದರಲ್ಲಿ ಕಬ್ಬು, ಭತ್ತ ಈ ರೀತಿ ಮಲ್ಟಿ ಕ್ರಾಪ್ ಮಾಡ್ತಾ ಇದ್ದೀನಿ, ಮೆಕ್ಕೆಜೋಳ ಯಾವ್ದು ಬರುತ್ತೋ ಕಾಲಕ್ಕೆ ತಕ್ಕಂತೆ. ಏನಾಗಿದೆ ಅಂದ್ರೆ, ಮೊನ್ನೆ ಸ್ತ್ರೀ ಪದ್ಧತಿ ಅಂತ ಮಾಡಿದ್ವಿ ಸರ್. ಸ್ತ್ರೀ ಪದ್ಧತಿಯಲ್ಲಿ ತುಂಬಾ ಚೆನ್ನಾಗ್ ಬಂತು ನಮಗೆ. ನಾನು ಕಾಮನ್ ಆಗಿ ಹಚ್ತಾ ಇದ್ವಿ, ಇವಾಗ ಸ್ತ್ರೀ ಪದ್ಧತಿ ಮಾಡಿದ್ಮೇಲೆ ನಮ್ಮ ಪ್ರಕಾಶ್ ಅವರು ಹೇಳ್ದಂಗೆ, ನನಗೆ 1 ಎಕರೆಗೆ 42 ಕ್ವಿಂಟಲ್ ಭತ್ತ ಬಂದಿದೆ ಸರ್. ಗೊಬ್ಬರನು ಕಮ್ಮಿ ಕೊಟ್ಟಿದ್ದೀನಿ, ಮತ್ತೆ ರೋಗನು ಕಮ್ಮಿ ಆಗಿದೆ, ಅದರಿಂದ ರೋಗನು ಕಮ್ಮಿ ಆಗಿದೆ, ನಿರ್ವಹಣೆ ಬಹಳ ಚೆನ್ನಾಗಿದೆ ಸರ್. ಈಗ ನೀವೆಲ್ಲ ಹೇಳಿದ್ದು ಸರಿ ಕೃಷ್ಣಮೂರ್ತಿಗಳೇ, ಈಗ ಗೊಬ್ಬರದ ಧಾರಣೆ ಜಾಸ್ತಿ ಆಗಿದೆ, ಕೂಲಿ ಕಾರ್ಮಿಕರ ಸಮಸ್ಯೆ ಇದೆ, ಮತ್ತೆ ಅವರ ಬೇಡಿಕೆನೂ ಜಾಸ್ತಿ ಆಗಿದೆ, ಸಂಬಳನೂ ಜಾಸ್ತಿ ಮಾಡಬೇಕು ಅಂತ. ಆದರೆ ಇದಕ್ಕೆ ಪರ್ಯಾಯವಾಗಿಯೂ ಸಹ ತಾವು ಹೇಳದಂಗೆ ಶ್ರೀ ಪದ್ಧತಿ ಅಂತಹ ಕೆಲವು ಪದ್ಧತಿಗಳು ಇವೆ. ಈಗ ನಿಮ್ಮ ಅನುಭವದಲ್ಲೇ ಹೇಳಿ, ಈಗ ಶ್ರೀ ಪದ್ಧತಿನಲ್ಲಿ ಭತ್ತ ಬೆಳೆಯೋದ್ರಿಂದ ಲಾಭ ಇದೆಯೇ? ಲಾಭ ತುಂಬಾ ಇದೆ ಸರ್. ಹೇಗೆ ಹೇಗೆ ಹೇಳಿ? ಯಾಕಂದ್ರೆ ಇವಾಗ ನಾವು ಹಚ್ಚಬೇಕಾದ್ರೆ ಜನ ಕರಿಬೇಕು ಸರ್, ಜನ ಕರೆದಿದ್ದೆ ನಾಟಿ ಮಾಡಬೇಕು, ಮತ್ತು ಅದು ನಾವು ನಾಟಿ ಮಾಡೋದ್ರಿಂದ ತೆಂಡೆ ಹೊಡೆಯಲ್ಲ ಸರ್, ಮೇಯ್ನು ತೆಂಡೆ ಹೊಡೆಯಲ್ಲ, ಮತ್ತು ರೋಗ ಜಾಸ್ತಿ ಬರುತ್ತೆ ಸರ್. ಅದಕ್ಕೇನೆಂದರೆ ಗಾಳಿ ಬೆಳಕು ಬೇಕು, ನಮ್ಮ ಸೈಂಟಿಫಿಕ್ ಆಗಿ ನಮಗೂ ತಿಳಿದ ಮಟ್ಟಿಗೆ ಅದು ಗಾಳಿ ಬೆಳಕಿದ್ರೆ ಚೆನ್ನಾಗಿ ಬರುತ್ತಲ್ಲ ಸರ್. ಹಂಗಾಗಿ ಶ್ರೀ ಪದ್ಧತಿ ಮಾಡಿದ್ರೆ ಗಾಳಿ ಬೆಳಕು ಎಲ್ಲ ಬರುತ್ತೆ, ನಾವು ಜನರಲ್ ನಾಟಿ ಮಾಡಿದಾಗ ಅದೆಲ್ಲ ಬರಲ್ಲ. ಹಾಗಾದ್ರೆ ಈ ಶ್ರೀ ಪದ್ಧತಿಯಲ್ಲಿ ಸ್ವಲ್ಪ ನಾಟಿ ಸಸಿನ ಸಸಿಗೆ ಅಂತರ ಜಾಸ್ತಿ ಇರುತ್ತೆ ಅಲ್ವಾ? ಅಂತರ ಜಾಸ್ತಿ. ಈ ಕೈ ನಾಟಿ ಆದ್ರೆ ಹತ್ರ ಹಾಕ್ಬಿಡ್ತಾರೆ? ಹೌದು ಸರ್, ಹತ್ರ ಹಾಕ್ತಾರೆ, ಇಲ್ಲ ದೂರನೂ ಹಾಕ್ತಾರೆ. ಯಾವ ರೀತಿ ಅಂದ್ರೆ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಹಾಕ್ತಾರೆ ಹೆಣ್ಮಕ್ಳು. ಅದು ಇಲ್ಲದಂಗೆ ಹಳೆ ಕಾಲದ ಹೆಣ್ಮಕ್ಳಾದ್ರೆ ಸ್ವಲ್ಪ ಹಿರಿಯರು ಉತ್ತಮ ನಾಟಿ ಸರ್. ಇವಾಗ ಹೆಣ್ಮಕ್ಳಿಗೆ ನಾವು ಹೇಳ್ಕೊಡಂಗಿಲ್ಲ, ಅವ್ರು ಹಚ್ಚಂಗಿಲ್ಲ ಸರ್. ಆ ರೀತಿ ಆಗಿದೆ ಈ ಪದ್ಧತಿ ಎಲ್ಲಾದ್ರೆ ನಮಗೆ ರೈತರಿಗೆ ಅನುಕೂಲ ಇದೆ ಸರ್. ಹೀಗಾಗಿ ಅಂತರ ಇರೋದ್ರಿಂದ ಗಾಳಿ ಚೆನ್ನಾಗಿ ಆಡುತ್ತೆ, ರೋಗ ಕಡಿಮೆ ಆಗುತ್ತೆ, ಮತ್ತೆ ನಾವು ಗೊಬ್ಬರನೂ ಕಮ್ಮಿ ಕೊಟ್ಟರು ನಡೆಯುತ್ತೆ ಸರ್. ಗೊಬ್ಬರ ಕಡಿಮೆ? ಹೌದು ಸರ್, ಖಂಡಿತ. ಇದು ನನ್ನ ಅನುಭವದಲ್ಲಿ. ಈಗ ಸರ್ ಒಂದ್ ಎಕರೆ ಸುಮಾರು ಎಷ್ಟು ಹಾಕ್ತೀರಿ ನೀವು ಗೊಬ್ಬರ ಆ ಲೆಕ್ಕದಲ್ಲ ಸರ್? ನಾನು ಮುಂಚೆ ಮಾಮೂಲು ನಾಟಿ ಮಾಡಬೇಕಾದ್ರೆ ಎಕರೆಗೆ ಎರಡು ಚೀಲ ಹಾಕ್ತಿದ್ದೆ, ಕಳೆ ತೆಗೆದ ಮೇಲೆ ಎರಡು ಚೀಲ ಹಾಕ್ತಿದ್ದೆ, ಒಡೆ ಬಂದಾಗ ಒಂದೂವರೆ ಚೀಲ ಹಾಕ್ತಿದ್ದೆ ಸರ್. ಇವಾಗ ಟೋಟಲ್ ಸೇರಿ ನಾನು ಮೂರುವರೆ ಮೂಟೆ ಹಾಕಿದ್ದೀನಿ ಅಷ್ಟೇ ಸರ್. ಅಲ್ಲಿಗೆ ನಾಲ್ಕು ಮೂಟೆ ಗೊಬ್ಬರನೂ ಉಳಿತು, ಪ್ಲಸ್ ಔಷಧಿ ನಾನು ಮೂರು ಸರಿ ನಾಲ್ಕು ಸರಿ ಸ್ಪ್ರೇ ಮಾಡ್ತಿದ್ದೆ ಸರ್. ಈ ಸರಿ ಒಂದೇ ಸರಿ ಸ್ಪ್ರೇ ಮಾಡಿದ್ದೀನಿ. ಅದು ನಮ್ಮ ಸ್ಮೆಕ್ನವರು ಮತ್ತೆ ಕೃಷಿ ಇಲಾಖೆಯವರು ಜಂಟಿಯಾಗಿ ಇದು ಮಾಡಿದ್ರು, ಆದ್ರೆ ಅವರು ಇದರಲ್ಲೇ ತಗೊಂಡೋದೆ. ಅವ್ರು ಹೇಳಿದ ಪ್ರಕಾರ ಒಂದೇ ಒಂದ್ಸರಿ ನಾನು ಮಾತ್ರ ಔಷಧಿ ಸ್ಪ್ರೇ ಮಾಡಿದ್ದೀನಿ ಸರ್. ಇದ್ರ ಜೊತೆಗೆ ನಿಮ್ಗೆ ಬಿತ್ತನೆ ಬೀಜನ ಉಳಿದಿದೆಯಲ್ಲ ಅಲ್ವಾ? ಹೌದು ಸರ್, ಖಂಡಿತ. ಅದು ನಾವು ಒಂದ್ ಎಕರೆಗೆ ನಾಟಿ ಮಾಡೋದನ್ನ ಶ್ರೀ ಪದ್ಧತಿಯಲ್ಲಾದ್ರೆ ಮೂರ್ ಎಕರೆ ಹತ್ರ ಹತ್ರ ನಾಟಿ ಮಾಡಬಹುದು ಸರ್, ಇಲ್ಲ ಕನಿಷ್ಠ ಎರಡು ಎಕರೆ ಅಂತೂ ಖಂಡಿತ ಬರುತ್ತೆ ಸರ್. ಒಂದ್ ಎಕರೆ ಮಾಡ ನಾಟಿ ಸಸಿ ಎರಡು ಎಕರೆ ಖಂಡಿತ ಹಚ್ಬೋದು ಸರ್, ಅಷ್ಟು ಸಸಿ ಉಳಿಯುತ್ತೆ. ಹಾಗಾದ್ರೆ ಈಗ ಶ್ರೀ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದ್ರಿಂದ ಭತ್ತ ಬೆಳೆಯೋದ್ರಲ್ಲಿ ಲಾಭ ಇದೆ, ಖರ್ಚು ಕಡಿಮೆ? ಹೌದು ಸರ್, ಖಂಡಿತ ಖಂಡಿತ ಹೋಗ್ತೀನಿ ಸರ್. ಜೊತೆಗೆ ಗುಣಮಟ್ಟದ ಭತ್ತವನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಕೃಷ್ಣಮೂರ್ತಿಗಳೇ, ನಾ ಏನ್ ಹೇಳ್ತಿದ್ದೀನಿ ಅಂದ್ರೆ ವಿಪರೀತ ಔಷಧಿಗಳನ್ನು ಹೊಡಿತಾರೆ, ಹಾಗಾಗಿ ಅದನ್ನು ಊಟ ಮಾಡೋದು ಹೇಗಪ್ಪ ಅಂತ ಜನ ಒಂದ್ ರೀತಿ ಹಿಂಜರಿತಾ ಇರಬೇಕಾದ್ರೆ, ನೀವ್ ಹೇಳಿದ್ರೆ ಈಗ ನಾನು ಬಹಳ ಔಷಧಿನೇ ಹೊಡೆದಿಲ್ಲ ಅಂತ ಹೇಳಿ, ಈಗ ಜನ ಕೇಳ್ತಾ ಇರೋದು ಅಂತ ಭತ್ತನೇ ಬೇಕು ನಮಗೆ. ಹೌದು ಸರ್, ನಿಜ ನಿಜ. ಹೌದು, ಈಗ ಒಟ್ಟಾರೆಯಾಗಿ ಈಗ ನಿಮ್ಮ ಮಾತಿನಂತೆನೆಯ ಭತ್ತ ಬೆಳೆಯಬೇಕಾದ್ರೆ ನಾವು ಈ ತರದ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡ್ರೆ ತುಂಬಾ ಉತ್ಪಾದನಾ ವೆಚ್ಚ ಕಡಿಮೆ ಮಾಡ್ಕೊಳ್ಬಹುದು, ಖರ್ಚು ಕಡಿಮೆ ಮಾಡಿ ಸ್ವಲ್ಪ ಜಾಸ್ತಿ ಉತ್ಪಾದನೆ ಮಾಡ್ಕೊಳ್ಬಹುದು, ಮತ್ತೆ ಆರೋಗ್ಯವಂತ ಭತ್ತನು ಕೊಡಬಹುದು. ಒಂದ್ಸರಿ ಇವಾಗ ನಮ್ಮ ತಜ್ಞರು ಹೇಳ್ದಂಗೆ 32% ಆಹಾರದಲ್ಲಿ ವಿಷನೇ ಸೇರ್ಕೊಂಡಿದೆ ಅಂತಾರೆ. ಹಂಗಾಗಿ ನಾವು ಸಾವಯವ ಗೊಬ್ಬರಕ್ಕೆ ಬಂದ್ರೆ ತುಂಬಾ ಒಳ್ಳೇದು, ಮತ್ತೆ ಆರೋಗ್ಯವಂತ ಇದಾಗುತ್ತೆ, ನಮಗೂ 4 ಕಾಸು ದುಡ್ಡು ಸಿಗುತ್ತೆ ಸರ್. ಈಗ ಹಿಂದೆ ನೀವೇನ್ ಹೇಳಿದ್ರಲ್ಲ, ನಾವು ತುಂಬಾ ಭತ್ತ ಬೆಳೀತಾ ಇದ್ವಿ, ನಾವು ನಾಲಾ ಏರಿಯಾದಲ್ಲಿ ಗುಣಮಟ್ಟದ ಭತ್ತ ಇತ್ತು ಅಂತೇಳಿ, ಅದ್ರ ಜೊತೆಗೆ ಅಷ್ಟೇ ಸೀಮೆ ಗೊಬ್ಬರ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಹಾಕಿ ಮಣ್ಣನ್ನು ಸಹ ನೀವು ಹಾಳು ಮಾಡಿದ್ವಿ. ಒಪ್ತೀವಿ ಸರ್, ಖಂಡಿತ ಒಪ್ತೀವಿ ಸರ್, ಒಪ್ತೀವಿ, ಖಂಡಿತ ಬೆಂಡಾಗಿದೆ. ಅದಕ್ಕೆ ನಾವು ಇವಾಗಲೂ ರೈತರೆಲ್ಲ ಮತ್ತೆ ಹಳೆ ಪದ್ಧತಿಗೆ ಬರ್ತಾ ಇದೀವಿ ಸರ್. ಸರಿ, ಇದಿಷ್ಟು ನಿಮ್ಮ ಭತ್ತದ ಬೆಳೆ ಅನುಭವಗಳಾದ್ರೆ ಇನ್ನೊಂದಿಷ್ಟು ಅಡಿಕೆ ಬಗ್ಗೆ ಹೇಳಿ. ಹೇಳಿ ಸರ್. ಖಂಡಿತ ಸರ್, ನಾವು ಅಡಿಕೆ 90ರಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸರ್. ನಾವು 90ರಲ್ಲಿ ಸ್ಟಾರ್ಟ್ ಮಾಡಿದಾಗ ತೀರ್ಥಹಳ್ಳಿ ಗೋಟ್ ಅಂತ ಒಂದು ತಂದ್ವಿ ಸರ್. ಅವಾಗ ಸಾಮಾನ್ಯ ನಮ್ಮ ಭದ್ರಾ ಅಚ್ಚುಕಟ್ಟುದಾರ ರೈತರಿಗೆ ಯಾರಿಗೂ ಗೊತ್ತಿಲ್ಲ, ಒಟ್ಟಲ್ಲಿ ಅಡಿಕೆ ತೋಟ ಮಾಡ್ಬೇಕಂತ ಎಲ್ಲರೂ ಮಾಡಿದ್ವಿ. ತೀರ್ಥಹಳ್ಳಿದು ಏನಾಗುತ್ತಂತೆ ಸರ್, ಗುಣಮಟ್ಟ ಚೆನ್ನಾಗಿದೆ, ಬಟ್ ಅಂದ್ರೆ ಅದು ಬೆಳೀತಾ ಬೆಳೀತಾ ಒಂದು 20 ವರ್ಷದ ಒಳಗಡೆ ಕಾಲಾಂತರದಲ್ಲಿ ಅದು ಹಿಡಮುಂಡಿ ರೋಗ ಬಂದ್ಬಿಟ್ಟು ಸುಳೇನೇ ಸೊತ್ತ ಹಂಗೆ ಬಿದ್ದೋಗ್ತಿದೆ ಸರ್. ಒಂದ್ ಎಕರೆ ಕನಿಷ್ಠ ಅಂದ್ರೆ 300 ಮರ ಹೋಗ್ತಿದೆ ಸರ್, 540 ಮರ ಒಂದ್ ಎಕರೆಗೆ ಹಚ್ಚೋದು ಸರ್, 9 ಅಡಿ ದಾಯದಲ್ಲಿ. ಅದ್ರಲ್ಲಿ ಕನಿಷ್ಠ ಅಂದ್ರೆ 300 ಮರ ಆಲ್ರೆಡಿ ನಮ್ ತೋಟದಲ್ಲಿ ಒಂದ್ 10 ಎಕರೆ ಆ ರೀತಿ ಆಗಿದೆ ಸರ್ ಅನುಭವ. 10 ಎಕರೆಯಲ್ಲಿ ನಮಗೆ ಒಂದು 300 ಗಿಡ ಇರ್ಬೋದು, ಹಳೆ ಗಿಡ. ಇನ್ನೆಲ್ಲ ಹೊಸ ಗಿಡನೇ ಅಂತರ ಹಚ್ಚಿದ್ದೀನಿ ಸರ್. ಅಂದ್ರೆ ನಿಮ್ಗೆ ಆ ಭಾಗದ ಅಡಿಕೆ ಸಸಿಗಳು ಇಲ್ಲಿ ಮನೆಗೆ ಈ ಹವಾಮಾನಕ್ಕೆ ಸೂಕ್ತವಾಗಿಲ್ಲ ಸರ್. ಎಲ್ಲಾ ರೈತರಿಗೂ ನನ್ನ ಮನವಿ ಏನಂದ್ರೆ ಬುಕ್ಕಂಬೂದಿ ಇಲ್ಲ ಚೆನ್ನಗಿರಿ ಆ ಕಡೆ ಪಾಂಡಮಟ್ಟಿ ಈ ಕಡೆ ಸಸಿ ತುಂಬಾ ಉತ್ತಮ ಸರ್, ತುಂಬಾ ಉತ್ತಮ, ತುಂಬಾ ಚೆನ್ನಾಗಿದೆ. ನಾನು ಒಂದ್ 2 ಎಕರೆಗೆ ಬುಕ್ಕಂಬೂದಿಯಿಂದ ತಂದಾಕಿದ್ದೀನಿ. ಆ ಸಸಿಗಳು ಒಂದು ರೋಗ ಇಲ್ಲ, ಕಾಯಿನೂ ಚೆನ್ನಾಗಿ ಬಿಡ್ತಿದೆ, ತೋಟ ತುಂಬಾ ಆರೋಗ್ಯವಾಗಿದೆ ಸರ್. ಈ ರೋಗ ಮತ್ತೆ ಇಡೀ ನಿಮ್ಮ ತೋಟದ ನಿರ್ವಹಣೆ, ಗೊಬ್ಬರ, ನೀರಿನ ವ್ಯವಸ್ಥೆ ಎಲ್ಲ ಹೇಗ್ ಮಾಡ್ಕೊಂಡಿದ್ರಿ ಸರ್? ನಾವೇ ಸ್ವಂತ ಮಾಡ್ಕೊಂತಿದೀವಿ, ನಾವೇನ್ ಲೇಬರ್ ಬಹಳ ಕಮ್ಮಿನೆ. ನೀರಿನ ನೀರ್ ಆಸೋದಾಗ್ಲಿ ಇಲ್ಲ ಗೊಬ್ಬರ ಕೊಡೋದು ಈ ನಿರ್ವಹಣೆ ಎಲ್ಲ ನಾವೇ ಸ್ವಂತ ಮಾಡ್ಕೊಂತೀವಿ ಸರ್. ಹೇಗ್ ಮಾಡ್ಕೊಂತೀರಿ ಅಷ್ಟೊಂದು ತೋಟ ನಿರ್ವಹಣೆ ಮಾಡ್ಬೇಕಲ್ಲ ಸರ್? ಮಾಡ್ಲೇಬೇಕಲ್ಲ ಸರ್. ಬೆಳಗ್ಗೆ ಇದ್ರೆ ನಾವು ತೋಟದಲ್ಲೇ ಮನೆ ಮಾಡ್ಕೊಂಡಿದ್ವಿ, ನಾವು 4 ಜನ ಇದೀವಿ. ನಮ್ಮ ಮನೇಲಿ ಹೆಣ್ಮಕ್ಳು ಸಮೇತ ಕೆಲಸ ಮಾಡ್ತಾರೆ ಸರ್. ಹೆಣ್ಮಕ್ಳು ಕೂತ್ಕೊಳ್ಳಲ್ಲ, ಹೆಣ್ಮಕ್ಳು ಬರ್ತಾರೆ, ಹೆಣ್ಮಕ್ಳು ಕೆಲಸ ಮಾಡ್ತೀವಿ. ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಜನಗಳ ಜೊತೆಗೆ. ನಾವು ಒಂದ್ 2 ಆಳುಗಳು ಬಂದ್ರೆ ನಾವು 4 ಜನ, ಒಟ್ಟು 6 ಜನ ಆಗ್ತೀವಿ. ಹಂಗಾಗಿ ನಮ್ ಕೆಲಸ ಬೇಗ ಆಗುತ್ತೆ, ಸಮಸ್ಯೆನು ಕಮ್ಮಿ ಆಗುತ್ತೆ ಸರ್. ಈಗ ಕೊಟ್ಟಿಗೆ ಗೊಬ್ಬರನು ಬಳಸ್ತೀರಾ ತೋಟಕ್ಕೆ ಅಡಿಕೆಗೆ? ಅಯ್ಯೋ, ಕೊಟ್ಟಿಗೆ ಗೊಬ್ಬರ ಕೊಳ್ಳಿದ್ರೆ ರಾಸಾಯನಿಕ ಬಂದ್ರೆ ಗಿಡಗಳೇ ವೇಸ್ಟ್ ಆಗ್ತಿದೆ ಸರ್. ಕೊಟ್ಟಿಗೆ ಗೊಬ್ಬರ ಕೊಳ್ಳೇಬೇಕು ಸರ್. ಅದಕ್ಕೋಸ್ಕರ ನಾನೊಂದು 5-6 ದನನು ಇದೆ. ನನ್ನವು ಮುಂಚೆ ಒಂದು 18 ದನನೇ ಇತ್ತು ಸರ್. ನಾನು ಕಾಲೇಜ್ ಮುಗಿದ್ಮೇಲೆ ನಾನೇ ಎಮ್ಎ ಮೆಸ್ಕೊಂಡು ಹೋಗ್ತಿದ್ದ, 16-17 ದನ ಇದ್ವು. ಕಾಲಾಂತರ ಇವಾಗ ನಿರ್ವಹಣೆ, ಇವಾಗ ಮತ್ತೆ ಇವಾಗ ಸ್ವಲ್ಪ ಮಾಡರ್ನೈಸೇಸ್ ಬಂತಲ್ಲ ಸರ್, ನಮಗೂ ಓಡಾಟ ಜಾಸ್ತಿ ಆಯ್ತು. ಹಂಗಾಗಿ ಕಮ್ಮಿ ಮಾಡಿದ್ರೆ ಒಂದು 6 ರಾಸುಗಳಿದಾವೆ ಸರ್. 6 ರಾಸುಗಳು, 6 ರಾಸುಗಳ ಈಗ ಸಗಣಿ ಮತ್ತೆ ಅದ್ರ ಗೋತ ಇಡೀ ನಿಮ್ಮ ತೋಟಕ್ಕೆ ಮತ್ತೆ ಗದ್ದೆಗೆಲ್ಲ ಸಾಕಾ ಸಗಣಿ? ಇಲ್ಲ, ಸಾಕಾಗಲ್ಲ ಸರ್, ಬೇರೆ ಕಡೆಯಿಂದ ತರಿಸ್ತೀನಿ ಸರ್. ಬೇರೆ ಕಡೆಯಿಂದ ತುಂಬಾ ರೇಟ್ ಜಾಸ್ತಿ ಆಗಿದೆ ಸರ್, ನಿರ್ವಹಣೆ ಏನು ಮಾಡಕ್ಕಾಗಲ್ಲ. ಒಂದು ಟ್ರ್ಯಾಕ್ಟರ್ ಬಂದಿದ್ದ 6,000 ರೂಪಾಯಿ ಬೀಳ್ತಾ ಇದೆ ಸರ್. ತರಿಸ್ತಾ ಇದೀವಿ, ಆಗ್ತಾ ಇದೆ. ಈಗ ಸಗಣಿ ಗೊಬ್ಬರ ನೇರವಾಗಿ ಅದನ್ನ ಅಡಿಕೆಗೆ ಹಾಕ್ತಿದ್ರು ಅಥವಾ ಅದಕ್ಕೆ ಏನಾರ ಮೌಲ್ಯವರ್ಧನೆ ಈಗ ಈ ಕೆಲವು ಜೀವಾಣು ಗೊಬ್ಬರಗಳನ್ನ ಮೆಕ್ನವ್ರ ಅದು ಇದ್ ಮಾಡ್ತಾ ಇದಾರೆ ಅಂದ್ರೆ ನಾವು ಅಷ್ಟು ಮುಂದುವರೆದಿಲ್ಲ. ಇವಾಗ ಅಳವಡಿಸ್ಕೊಂತ ಇದೀವಿ ಸರ್. ಇವಾಗ ಎಲ್ಲ ರೀತಿ ಮಾಡಿ ಜೀವಾಮೃತ ಎಲ್ಲ ಮಾಡಿ ಈ ಸರಿಯಿಂದ ಪ್ರಯತ್ನ ಮಾಡುವಂತ. ಇಷ್ಟು ವರ್ಷ ನಾವು ಬರೀ ಸುತ್ತು ತೆಗೆಸ್ಬಿಟ್ಟು ಒಂದೊಂದು ಪುಟ್ಟಿನ ಗೊಬ್ಬರ ಹಾಕಿ, ಸಗಣಿ ಗೊಬ್ಬರ ಹಾಕಿ ಅದ್ರ ಮೇಲೆ ಮೆನ್ಯೂರ್ ಇದು ರಾಸಾಯನಿಕ ಗೊಬ್ಬರ ಒಂದು 100-250 ಗ್ರಾಮ್ ಹಾಕಿದ್ದೆ. ಅದ್ರ ಮೇಲೆ ಹಾಕ್ಬಿಡ್ತಾ ಅದ್ರ ಮೇಲೆ ಹಾಕಿ ಮುಚ್ಚತಾ ಇದ್ದೀವಿ. ಯಾವ್ದು ಹಾಕ್ತಿದ್ರಿ? ಸುಫಲ ಅಂತ ಸರ್. ಸುಫಲ 100 ಗ್ರಾಮ್ ಹಾಕ್ತಾ, 100-150 ಗ್ರಾಮ್ ಹಾಕ್ತಿದ್ವಿ ಸರ್. ಹಿಂಗ್ ಮಣ್ಣು ಅದನ್ನ ಮಣ್ಣೇನು ಬುಡದಿಂದ ತೆಗಿತಿದ್ರಲ್ಲ ಅದನ್ನ ಮುಚ್ಚಿಬಿಡ್ತಿದ್ರ ಮತ್ತೆ ಬೇರೆ ಮಣ್ಣು ಹಾಕ್ತಿದ್ರು? ಇಲ್ಲ ಸರ್, ಅದನ್ನೇ ಮುಚ್ಚತಾ ಇದ್ದೆ ಸರ್. ಯಾಕಂದ್ರೆ ಕೃಷಿ ತಜ್ಞರು, ನಾನು ಮುಂಚೆ ಒಡಿಸ್ತಿದ್ದೆ ಸರ್, ಕೃಷಿ ತಜ್ಞರು ಹೇಳೋ ಪ್ರಕಾರ ಬೇರೆ ಕಡೆಯಿಂದ ಮಣ್ಣು ಬೇಡೇ ಬೇಡ ಅಂತಾರೆ. ಅವ್ರು ಹೇಳಿದ್ದು ಸತ್ಯ ಸರ್. ನೀವು ಯಾಕಂದ್ರೆ ನಾನೊಂದು 3 ಎಕರೆಗೆ ಇಲ್ಲೇ ಪಕ್ಕದಲ್ಲಿ ನಮ್ಮ ದಾನವಾಡಿ ಅಂತ ಇದೆ ಸರ್, ಅಲ್ಲಿಂದ ಮಣ್ಣು ಒಡಿಸಿದೆ ಸರ್. ಒಂದು 250 ಲೋಡ್ ಮಣ್ಣು ಒಡಿಸಿದೆ 3 ಎಕರೆಗೆ ಸರ್. ಗಿಡನೇ ಎದ್ದೋಡ್ತಾ ಇಲ್ಲ. ಆ ಮಣ್ಣು ಒಂಥರ ಜಿಡ್ಡಿದಂಗೆ ಇಟ್ಕೊಂಡು ನೀರು ಯಾವಾಗ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ, ಒಂಥರ ಒಣಗಂಗಾಗುತ್ತೆ. ನನಗೆ ನಮ್ಮ ಸ್ನೇಹಿತರು ಹೇಳ್ತಿದ್ರು ಕೊಡಬೇಡಿ ಅಂತ, ಆದ್ರೂ ನಾನು ನಮ್ಮ ಮಕ್ಕಳು ಅವರು ಹೇಳಿದ ಮೇಲೆ ಒಡಿಸಿದೆ ಸರ್. ಪಕ್ಕದವ್ರು ಒಡಿಸಿದ್ರು, ಅವ್ರು ಒಡಿಸಿದ್ರು, ಇವ್ರು ಒಡಿಸಿದ್ರು ಅಂತ. ಅದು ನಿಜವಾಗ್ಲೂ ಬೇಡ ಅಂತ ನನ್ನ ಭಾವನೆ ಸರ್. ಖಂಡಿತವಾಗಿ ಕೃಷ್ಣಮೂರ್ತಿಗಳು ಅಂತ ಒಂದು ಒಳ್ಳೆ ವಿಚಾರ ಪ್ರಸ್ತಾಪ ಮಾಡಿದ್ರು. ಈಗ ರೈತರ ಏನ್ ಮಾಡ್ತಾರೆ ಅಂದ್ರೆ ಅಕ್ಕಪಕ್ಕದ ತೋಟಗಳನ್ನ ನೋಡ್ಕೊಂಡು ಅವ್ರು ಏನ್ ಮಾಡ್ತಾರೆ ನಾವು ಮಾಡೋಣ ಅನ್ನೋ ಒಂದು ರೂಢಿ ಇಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಒಳ್ಳೇದಾದ್ರೆ ತುಂಬಾ ಅನುಕೂಲ, ಅದಕ್ಕಿಂತನು ತಜ್ಞರನ್ನ ಕಂಡುಬಿಟ್ಟು ನಾವು ಹೀಗ್ ಮಾಡಿದ್ರೆ ಏನ್ ಅನುಕೂಲವೇ ಅಂತ ಕೇಳಿ ಮಾಡೋದು ತುಂಬಾ ಸೂಕ್ತ ಸರ್. ತುಂಬಾ ಮತ್ತೆ ನಮಗೆ ನೆಮ್ಮದಿನೂ ಕೊಡುತ್ತೆ, ಇಳುವರಿನೂ ಜಾಸ್ತಿ ಬರುತ್ತೆ, ಮತ್ತೆ ಅಂತರದು ತಪ್ಪತ್ತೆ. ಹೌದು ಸರ್, ಅಂತರ ಬೆಳೆಗಳು ಚೆನ್ನಾಗಿ ಬರುತ್ತೆ ಸರ್. ಅಂತರ ಬೆಳೆನು ಮಾಡಬಹುದು. ಅಂತರ ಬೆಳೆ ಮಾಡ್ತಿದ್ದೀರಾ ಸರ್? ಮಾಡ್ತಾ ಇದ್ದೀನಿ ಸರ್. ಏನ್ ಮಾಡ್ತೀರಿ? ಮೊನ್ನೆ ಒಂದು 2 ಎಕರೆ ಅಡಿಕೆ ಹಚ್ಚಿದ್ದೀನಿ ಸರ್, ಅದರಲ್ಲಿ ಬಾಳೆ ಹಾಕಿದ್ದೀನಿ ಸರ್, ಮತ್ತೆ ಒಂದು 3 ಸಾಲು ಯಾಕೆ ಮುಸ್ಕಿನ ಜೋಳ ಹಾಕ್ಬಾರ್ದಂತ ಆ ಬೆಳೆ ಮಧ್ಯದಲ್ಲಿ ಮತ್ತೆ ಮುಸ್ಕಿನ ಜೋಳನ ಹಾಕಿದೆ ಸರ್. ಬಾಳೆ ಹಾಕಿದ್ದೀನಿ, ಅಡಿಕೆ ಹಾಕಿದ್ದೀನಿ, ಮುಸ್ಕಿನ ಜೋಳ ಹಾಕಿದ್ದೀನಿ, ಮತ್ತೆ ಮನೆಗಾದಷ್ಟು ತರಕಾರಿ ಹಾಕೊಂಡಿದ್ದೀನಿ ಸರ್. ಮನೆಗಾಗೋಷ್ಟು ತರಕಾರಿ ನೀವೇ ಬೆಳ್ಕೋತೀರಾ? ಸರ್ ನೋಡಿ, ತುಂಬಾ ಆರೋಗ್ಯವಾದಂತಹ ತರಕಾರಿಗಳು. ಯಾಕೆಂದ್ರೆ ನಾವು ಮಾರ್ಕೆಟ್ ಅಲ್ಲಿ ಹೋಗಿ ನೋಡ್ತೀವಲ್ಲ, ಅದಕ್ಕಿಂತ ಖುಷಿ ಜಾಸ್ತಿ ಇರುತ್ತೆ ನಮ್ಮ ತೋಟದಲ್ಲಿ ಬೆಳೆದಿದ್ದು. ಖಂಡಿತ ಸರ್, ಖಂಡಿತ. ಹಾಗಾಗಿ ನಾವ್ ಇರುವಂತ ಸ್ವಲ್ಪ ಸ್ವಲ್ಪ ಜಮೀನೇ ಇರಲಿ, ಎಷ್ಟೇ ಇರಲಿ ಜಮೀನು, ಈಗ ನಮಗ್ ಮನೆಗ್ ಬೇಕಾದಷ್ಟಾರ ನಾವು ಬೆಳ್ಕೋಬೇಕಲ್ವ ಕೃಷ್ಣಮೂರ್ತಿ? ಪ್ರತಿಯೊಬ್ಬ ರೈತರಿಗೂ ನಾನು ಮನವಿ ಮಾಡ್ಕೊಳ್ಳೋದೇ ಸರ್. ಇವಾಗ ಏನಾಗ್ಬಿಟ್ಟಿದೆ ಈ ಮಾಡರ್ನೈಸೇಷನ್ ಜೀವನದಲ್ಲಿ, ಪ್ರತಿಯೊಬ್ರು, ನಾನು ಆವಾಗಲೇ ನಿಮ್ಗೆ ಹೇಳಿದೆ ಸರ್, 1/2 ಎಕರೆ ಇರೋರು ಅಡಿಕೆ ತೋಟ ಮಾಡಿ ನೆಮ್ಮದಿಯಾಗಿರ್ತಿದ್ದಾರೆ, ಅದು ತಪ್ಪು ಅಭಿಪ್ರಾಯ ಅಂತ ನನ್ನ ಭಾವನೆ ಸರ್. ಯಾಕಂದ್ರೆ ನಮ್ಮನೆಗಾದಷ್ಟಾದ್ರೂ ನಾವು ಭತ್ತ ಸಣ್ಣ ಪುಟ್ಟ ತರಕಾರಿ ಕೊಂಡ್ಕೊಳ್ಳಿಲ್ಲಂಗಿದ್ರೆ ಗಗನಕ್ಕೆ ರೇಟು ಕಮ್ಮಿನೂ ಆಗುತ್ತೆ, ನಾವು ನೀವ್ ಹೇಳ್ದಂಗೆ ಸರ್, ನೀವ್ ಹೇಳ್ದಂಗೆ ಆರೋಗ್ಯವಾಗಿ ನಾವು ಊಟನು ಮಾಡಬಹುದು ಅಂತ, ಖುಷಿಯಿಂದ ಮಾಡಬಹುದು ನಮ್ಮ ತೋಟದಲ್ಲಿ ಬೆಳೆದಿದ್ದು ಅಂತ. ನಾನು ಈ ನನ್ನ ವಯಸ್ಸು ಇವಾಗ 62 ವರ್ಷ ಸರ್, ನಾನು ಇದುವರೆಗೂ ಕೊಂಡ್ಕೊಂಡ್ಬತ್ತ ಒಂದು ಕೆಜಿ ನಾನು ಊಟ ಮಾಡಿಲ್ಲ ಸರ್. ನಮ್ ಸ್ವಂತ ನಮ್ ಜಮೀನಲ್ಲಿ ಬೆಳೆದಿದ್ದು ನಾನು, ಮತ್ತೆ ಔಷಧಿ ಸ್ಪ್ರೇ ಮಾಡಲಿಲ್ಲಂಗೆ ಎಷ್ಟು ಇಳುವರಿ ಬತ್ತೋ ಆ ಇಳುವರಿ ಬತ್ತನೇ ನಾನು ಊಟ ಮಾಡ್ತಿರೋ ಸರ್. ಇನ್ನು ಕೃಷ್ಣಮೂರ್ತಿಗಳ, ತಾವು ನೀರು ಬಳಕೆದಾರ ಸಂಘದ ಅಧ್ಯಕ್ಷರಾಗಿ ಸಹ ಕೆಲಸ ನಿರ್ವಹಿಸ್ತಾ ಇದ್ದೀರಿ. ಈಗ ನೀರು ನಿರ್ವಹಣೆ ಇಡೀ ನಿಮ್ಮ ಅಚ್ಚುಕಟ್ಟು ರೈತರಿಗೆಲ್ಲ ಹೇಗ್ ಮಾಡ್ತಾ ಇದ್ರಿ? ಮುಂಚೆ ಎಲ್ಲ ಹೇಗಿತ್ತು ವ್ಯವಸ್ಥೆ ಸರ್? ಮುಂಚೆದಂತೂ ದುರ್ಸಾಹಸ, ಅದು ನೆನ್ಸ್ಕೊಳ್ಳೇದ ಬಾರ ಸರ್. ಈ ಗೊಂದಿ ABD ಬ್ಯಾಂಕ್ ಇಂದ ಏನ್ ಮಾಡರ್ನೈಸೇಷನ್ ಬಂತೋ, ಇದು ಸುವರ್ಣಾಕ್ಷರದಲ್ಲಿ ಪ್ರತಿಯೊಬ್ಬ ರೈತರು ಬರ್ಕೋಬಹುದು ಸರ್. ನನಗೆ ತಿಳಿದ ಮಟ್ಟಿಗೆ, ನಾನು ಕಾಲೇಜ್ ಡೇಸ್ ಬಿಟ್ಟ ಮೇಲೆ ಸರ್ ಚಾನಲ್ ಅಲ್ಲಿ ರಸ್ತೆ ಚಾನಲ್ ಒಂದಾಗೇ ಇರ್ತಿತ್ತು ಸರ್. ಇವಾಗಲೂ ಕೆಲವು ಕಡೆ ನೀವು ನೋಡಬಹುದು, ಇನ್ನೂ ಆಗಿಲ್ಲ, ರಸ್ತೆ ಚಾನಲ್ ಒಂದೇ ಇರುತ್ತೆ. ಆ ಮಟ್ಟಕ್ಕೆ ಹುಲ್ಲು ಕಸ ಎಲ್ಲ ಬೆಳ್ಕೊಂಡು ಅಲ್ಲಿ ಗೇಟ್ ಎತ್ತಿದ್ರೆ, ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಅಲ್ಲಿ ಗೇಟ್ ಎತ್ತಿದ್ರೆ ಇಲ್ಲಿ ಥೈಲ್ಯಾಂಡ್ಗೆ ಹೋಗೋಷ್ಟರಲ್ಲಿ 8-10 ದಿನ ಆಗ್ತಿತ್ತು ಸರ್. ಅಲ್ಲಿಗೂ ಗಲಾಟೆ ನಮಗೆ ನೀರು ಬಂದಿಲ್ಲ ಅಂತ. ಇವತ್ತೇನಾಗಿದೆ ಸರ್, ಅಲ್ಲಿ ಗೇಟ್ ತೆಗೆದಿದ್ದ 2 ಇಲ್ಲ 3ನೇ ದಿನಕ್ಕೆಲ್ಲ ಕೊನೆ ಹಂತದ ರೈತರಿಗೆ ಹೋಗ್ತಾ ಇದೆ. 74 ಕಿಲೋಮೀಟರ್ ಇದೆ ಸರ್ ನಮ್ಮ ಬಲದಂಡೆ ನಾಲೆ. ಕೊನೆ ಹಂತದವ್ರಿಗೆ 3ನೇ ದಿನದಲ್ಲಿ ತಲುಪುತ್ತಂದ್ರೆ ಇದು ಎಷ್ಟು ಉತ್ತಮವಾದ ವಿಚಾರ ಅಂತ ನಮಗೆ ಬಹಳ ಖುಷಿ ಆಗುತ್ತೆ ಸರ್ ನಿಜವಾಗಿ ಇದ್ರ ಬಗ್ಗೆ. ಮತ್ತೆ FIC ಮಾಡಿದೀವಿ ಸರ್. FIC ನಾವು ರೈತರು ಮಾಡೋಕ್ಕಾಗಲ್ಲ ಸರ್, ಖಂಡಿತ ನಾವು ಮಾಡ್ತಿದ್ದಿಲ್ಲ. ನಮಗೆ ಬರೋ ಲಾಭದಲ್ಲಿ ನಾವು ಇದರಲ್ಲಿ ನಾವು ಮಾಡೋಕ್ಕಾಗಲ್ಲ. FIC ಕಾಲುವೆಗಳು ಸರ್, ಹೊಲಗಾಳುವೆಗಳು ಟೂಬ್ಗಳಿಂದ ಮೇನ್ ಬ್ರಾಂಚ್ ಇದೆ ಸರ್, ಅದರಿಂದ ಹೊಲಗಾಳುವೆಗಳು ಸಣ್ಣ ಟೂಬ್ ಹಾಕಿ ಅದರಿಂದ ನಿರ್ವಹಣೆ ಆಗುತ್ತೆ ಸರ್. ಟೈಲೆಂಡ್ ಅವರು ಈಸಿಯಾಗಿ ನೀರು ತಲುಪ್ತಾ ಇದೆ ಸರ್. 1-2 ದಿನ ಸರ್, ಮೇಲೆ ಇರೋರು 2 ದಿನ ಹಾಸಿದ್ರೆ ಸರ್, ಮಿಡ್ಲವರು 2 ದಿನ, ಕೊನೆ ಬಂತದವರು 3 ದಿನ ಹಾಸಿದ್ರೆ ಬೇಕಾದಷ್ಟು ನೀರಾಗ್ಬಿಡು ಸರ್. ಇನ್ನು 2 ದಿನ ನೀರು ಉಳಿಸ್ಬೋದು ಆ ಮಟ್ಟಕ್ಕೆ, 7 ದಿನದಲ್ಲಿ 2 ದಿನ ನೀರು ಉಳಿಸ್ಬೋದು ಸರ್. ಆ ಮಟ್ಟಕ್ಕೆ ಇವಾಗ ಚೆನ್ನಾಗಿ ಎಲ್ಲ ಸಿಮೆಂಟಿನ ಕಾಲುವೆಗಳ ಮಾಡ್ಕೊಂಡಿದ್ದೀರಾ? ಎಲ್ಲ ಪೈಪ್ ಹಾಕಿದ್ರ? ಇಲ್ಲ ಸರ್, ಸಿಮೆಂಟ್ ಕಾಲುವೆಗೆ ಹಾಕಿದೀವಿ. ಸಿಮೆಂಟ್ ಕಾಲುವೆಗಳು ಮತ್ತೆ ಒಡಿಬಾರ್ದು ಅಂತ ಹೇಳ್ಬಿಟ್ಟು ನಾವು ಟೂಬ್ಗಳು ಪೈಪ್ಗಳು ಹಾಕಿ ಆ ಕಡೆ ಈ ಕಡೆ ಹೆಡ್ ವಾಲ್ ಕಟ್ಟಿ ಮಣ್ಣು ಹಾಕಿದ್ದೆ. ರೈತರಿಗೆ ಅನುಕೂಲವಾಗಿ ನಮ್ಮ ಸಂಘ ವ್ಯಾಪ್ತಿಗೆ 342 ಎಕರೆ ಬರುತ್ತೆ ಸರ್. ಅದರಲ್ಲಿ 150 ಟೂಬ್ಗಳು ಹಾಕೊಟ್ಟಿದ್ದೀನಿ, ಮತ್ತೆ ಒಂದು 62 ಬ್ರಿಡ್ಜ್ಗಳು ಕಟ್ಕೊಟ್ಟಿದ್ದೀನಿ, ಮತ್ತೆ 23,000 ಮೀಟರ್ ಅಷ್ಟು ಅನುಕೂಲ ಆಗುತ್ತೆ. ಮತ್ತೆ ಸರ್ಕಾರಕ್ಕೂ ನಮ್ಮ ಡ್ಯಾಮಲ್ಲೂ ನೀರು ಉಳಿಸ್ಬೋದು ನಾವು. ಮತ್ತೆ ರೈತರಿಂದ ಕಂದಾಯನೂ ವಸೂಲು ಮಾಡಿಕೊಂಡು ನಮ್ಮ ಸಂಘಗಳು ಸುಸ್ಥಿರವಾಗಿ ಬಲ. ಖಂಡಿತವಾಗಿ ಕೃಷ್ಣಮೂರ್ತಿಗಳ, ಇವತ್ತಿನ ಆದ್ಯತೆನೇ ಅದು, ಕಡಿಮೆ ನೀರನ್ನ ಬಳಸಿ ಹೆಚ್ಚು ಬೆಳೆಯನ್ನು ಬೆಳಿಬೇಕು. ನೀರು ಪೋಲು ಮಾಡೋದಂತೂ ಖಂಡಿತ ಮಾಡಲೇಬಾರದು ಯಾವ ಕಾರಣಕ್ಕೂ. ಒಂದೊಂದು ಹನಿ ನೀರು ಸಹ ಅಮೂಲ್ಯವಾದದ್ದು, ಬಹಳ ಅಮೂಲ್ಯ ಸರ್. ಮೊನ್ನೆ ನಾನು ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದೆ ಸರ್, ಚಿಕ್ಕನಾಯಕನಹಳ್ಳಿ ಮತ್ತೆ ಮದಿಕೇರಿ ಕಡೆ ಸರ್. ಅಲ್ಲಿ ನೋಡ್ಬಿಟ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಸರ್ ನಿಜವಾಗ್ಲು. ಇವತ್ತು ಜೂನ್ ತಿಂಗಳಲ್ಲಿ ಕೊಡಗಳು ಹಿಡ್ಕೊಂಡು ಪಾಪ ಹೆಣ್ಮಕ್ಳು ಟ್ಯಾಕ್ಟರ್ ಒಂದು ಬಂದ್ರೆ ಒಂದು 100 ಜನ ಹೆಣ್ಮಕ್ಳು ಅಲ್ಲಿ ನಿಂತ್ಕೊಂಡಿದ್ದಾರೆ ಸರ್. ರಿಯಲ್ ನಾನು ಕಾರಲ್ಲಿ ಹೋಗ್ತಾ ನಿಲ್ಲಿಸ್ಬಿಟ್ಟು ಏನಮ್ಮ ಇಷ್ಟು ಅಂದ್ರೆ ಸರ್, ನಮ್ಗೆ 2 ದಿನಕ್ಕೆ 4 ಕೊಡ ಸಿಗುತ್ತೆ ಸರ್ ಅಷ್ಟೇ. 4 ಕೊಡದಲ್ಲಿ ನಾವ್ ಹೆಂಗ್ ಸರ್ ಜೀವನ ಮಾಡೋದು ಅಂತ ಹೇಳಿದ್ರು ಸರ್. ನಾವು ಇಲ್ಲಿ ನೋಡಿದ್ರೆ ಕಾಲಿಂದ ಒದ್ದಿದ್ದೆ ನೀರು ವೇಸ್ಟ್ ಮಾಡ್ತಾ ಇದೀವಿ. ನಮ್ಮ ರೈತರು ಇಲ್ಲೂ ಇವಾಗ ಎಲ್ಲರೂ ತಿಳ್ಕೊಂತಿದ್ದಾರೆ ಸರ್, ರೈತರ ಬಗ್ಗೆ ಇಲ್ಲೂ ತುಂಬಾ ಇದೆ. ನಾವು ಅವಾಗ 80-85 ಎಲ್ಲಾ ಸಾಮಾನ್ಯ ಎಲ್ಲಾ ರೈತರು ಒಬ್ಬರೇ ಅಂತಲ್ಲ, ಎಣ್ಣೆ ಎಲ್ಲ ಹಚ್ಕೊಂಡ್ಬಿಟ್ಟು ಕಡತ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಲುವೆಲ್ಲೆಲ್ಲ ಸೊಪ್ಪು ಕೊಯ್ದು ಆ ಕಡೆ ಕ್ಲೀನ್ ಮಾಡಿ ತರಿಸ್ತಿದ್ವಿ ಸರ್. ಇವತ್ತಂತ ಪರಿಸ್ಥಿತಿ ಇಲ್ಲ ಸರ್. ಇವತ್ತು ಅಲ್ಲಿ ತೂಬೆತ್ಬಿಟ್ರೆ ಇಲ್ಲಿ ಕೊನೆ ಅಂತಂದ್ರೆ ರೈತರಿಗೆ ನೀರು ಆರಾಮಾಗಿ ಬರುತ್ತೆ ಸರ್. ಒಳ್ಳೇದು ಕೃಷ್ಣಮೂರ್ತಿಗಳ, ಇದುವರೆಗೆ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳೋದ್ರ ಜೊತೆಗೆ ನಿಮ್ಮ ನೀರು ಬಳಕೆದಾರರ ಸಂಘದಲ್ಲಿ ಏನೇನು ಕಾರ್ಯಚಟುವಟಿಕೆಗಳಿವೆ, ಹೇಗೆ ರೈತರಿಗೆ ನೀರನ್ನು ಸಮರ್ಪಕವಾಗಿ ನೀವು ನೀಡ್ತಾ ಇದ್ದೀರಿ ಅನ್ನುವಂತಹ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಪರಿಸ್ಥಿತಿಗೆ ಅನುಗುಣವಾಗಿ ಕೃಷಿಯಲ್ಲಿ ಬದಲಾವಣೆ ಈ ಕುರಿತು ಭದ್ರಾವತಿ ತಾಲೂಕು ಕಾಗೇಕೋಡಮಗ್ಗೆಯ ನೀರು ಬಳಕೆದಾರರ ಸಂಘದ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು HN ಸುಬ್ರಹ್ಮಣ್ಯ. ಇನ್ನು ಮುಂದೆ ಕೇಳಿ ಪರಿಸರ ಗೀತೆ. ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಂಬ ಜೀವವೆಂದು